ಮಕ್ಕಳಿಗೆ ನಿಕ್ಷಯ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ರೈತ ಕಲ್ಯಾಣ ಯೋಜನೆಗಳ ಕುರಿತು ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಧಂಗಾಪುರ್ ಅವರೊಂದಿಗೆ ಸಂದರ್ಶನ. ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆತು ಬೆಳೆಸಿದ ಕೂತ. ರೈತ ಕಲ್ಯಾಣ ಯೋಜನೆಗಳ ಕುರಿತು ಕಲಬುರಗಿಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಧಂಗಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೆರ್ಲಾ. ಕೇಳಿ ರೈತ ಕಲ್ಯಾಣ ಯೋಜನೆಗಳ ಕುರಿತು ಕಲಬುರಗಿಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಧಂಗಾಪುರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೃಷಿ ಪದ್ಧತಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರ ಅನುಷ್ಠಾನ ಮಾಡಿ ರೈತಾಪಿ ವರ್ಗದ ಕಲ್ಯಾಣವನ್ನ ಬಯಸಿ ಯೋಜನೆಗಳು ಬರ್ತವೆ. ಆದರೆ ಕೃಷಿಗೆ ಅತ್ತ ಹೆಚ್ಚಿನ ಒಲವನ್ನು ಕೂಡ ವ್ಯಕ್ತಪಡಿಸಬೇಕಾಗಿರುವುದು ರೈತರ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯೊಳಗೆ ಕೃಷಿಕ ಸಮಾಜ ಅನ್ನುವ ಸಂಸ್ಥೆ ರೈತರಿಗೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾಗೃತಿಯನ್ನ ಮಾಡಿ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನ, ರೈತ ಕಲ್ಯಾಣದ ಹಿತ ಚಿಂತನೆಗಳನ್ನ ಮಾಡ್ತಾನೆ ಬರ್ತಾ ಇದೆ. ಈ ಕುರಿತಾಗಿ ಇವತ್ತು ಕಲಬುರಗಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಧಂಗಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ರೈತ ಕಲ್ಯಾಣ ಪರವಾಗಿರತಕ್ಕಂಥ ಯೋಜನೆಗಳು, ಮುಂದೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡರೆ ರೈತಾಪಿ ವರ್ಗದ ಶ್ರೇಯಸ್ಸು ಆಗ್ತದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಂದ ಮಾಡಿಕೊಳ್ಳೋಣ. ನಮಸ್ಕಾರ ಧಂಗಾಪುರ್. ನಮಸ್ಕಾರ ಸ್ವಾಮಿ. ಈಗ ಈ ಕೃಷಿಕ ಸಮಾಜ ಅಂತ ಇದೆ, ಇದು ಯಾವಾಗ ಹುಟ್ಟಿಕೊಂಡಿತ್ತು ಮತ್ತೆ ಇದರ ಉದ್ದೇಶ ಏನಂತ? ಇದು ಸುಮಾರು 1928 ಡಾಕ್ಟರ್ ಕೋಲ್ಮನ್ ಅಂತ ಹೇಳಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇದ್ರು, ಗವರ್ಮೆಂಟ್ ಆಫ್ ಮೈಸೂರ್ ರಾಜ ಮಹಾರಾಜರಿದ್ದ, ಅವರು ಇದೊಂದು ಸಂಸ್ಥೆ ಹುಟ್ಟಾಕಿದ್ರು. ಉದ್ದೇಶ ಅಂದ್ರೆ ರೈತರನ್ನ ಸಂಘಟನೆ ಮಾಡಿ ಸರ್ಕಾರ ಜೊತೆ ಯಾವ ರೀತಿ ಅವ್ರ ಏನ್ ಅನಿಸಿಕೆಗಳು ಏನದಾವ ಕೇಳ್ಕೊಂಡು ಅವ್ರ ಸಲಹೆ ಕೇಳ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಸಲಹೆ ಉದ್ದೇಶದಿಂದ ಮಾಡಿದ್ದಂತ ಸಂಸ್ಥೆ ಇದು. ಇದು ಪ್ಯೂರ್ ಇದು ನಾನ್ ಪೊಲಿಟಿಕಲ್, ಇದು ರಾಜಕೀಯ ರಹಿತವಾದಂತ. ಮುಂದೆ ಅದು ಬರ್ತಾ ಬರ್ತಾ ಮೈಸೂರು ಪ್ರಾಂತ ಸಮಾಜ ಆಯ್ತು, ಈಗ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಅಂತ ಆಗಿದೆ. ಹಿಂದೆ ಅದಕ್ಕೆ ಸೆಕ್ರೆಟರಿ ಅಂತ ಇದ್ರು, ಈಗ ಅಧ್ಯಕ್ಷರೇ ಅಂತ ಇರ್ತಾರೆ. ನಮ್ಮ ಕೃಷಿ ಸಚಿವರೇ ಅಧ್ಯಕ್ಷರಾಗಿರ್ತಾರೆ. ಚುನಾಯಿತ ಬಾಡಿ ಇದನ್ನು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ನಾವು ಚುನಾಯಿತ ಆದಂತಹ ಸದಸ್ಯರಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಗೆ ಇಬ್ಬರು ಸದಸ್ಯರು ಇರ್ತೇವೆ, ಒಂದು ರಾಜ್ಯ ಪ್ರತಿನಿಧಿ, ಒಬ್ಬ ಜಿಲ್ಲಾ ಅಧ್ಯಕ್ಷ. ಅಮಾಂಗ್ ದಿ 60 ಮೆಂಬರ್ಸ್ ಅಗ್ರಿಕಲ್ಚರ್ ಮಿನಿಸ್ಟರ್ ಒಬ್ಬರನ್ನ ಆಡಳಿತ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾನೆ ಡೇ ಟು ಡೇ ಅಫೇರ್ಸ್ ನೋಡಕ್ಕೆ. ಹಿಂದೆ 1995 ಸನ್ಮಾನ್ಯ ದಿವಂಗತ ಭೈರೇಗೌಡರು ನನಗೆ ಆಡಳಿತ ಅಧ್ಯಕ್ಷರಾಗಿ ಮಾಡಿದ್ರು, ರಾಜ್ಯಮಟ್ಟ. ಆವಾಗಲೇ ನಾನು ರಾಜ್ಯಾದ್ಯಂತ ಸುತ್ತಿ ರೈತರ ಸಮಸ್ಯೆ ಏನು, ಸರ್ಕಾರ ಗಮನ ಯಾವ ರೀತಿ ತರಬೇಕು, ರಾಜಕೀಯ ರಹಿತವಾದಿ ನಿಜವಾದ ಅನಿಸಿಕೆ ಏನು ಬೇಕು ಅಂತಕ್ಕಂತ ತಿಳುವಳಿ ಕೊಡ್ತಕ್ಕಂತ ದೃಷ್ಟಿಯಿಂದ ಅನೇಕ ಸಲಹೆಗಳನ್ನ ಕೊಡ್ಕೊತ ಬಂದಿದ್ದೇನೆ. ಈಗ ಈ ಒಂದು ರೈತ ಸಮಾಜದ ಸದಸ್ಯತ್ವವನ್ನ ಹೇಗೆ ಪಡಿಬಹುದು? ಅವರು ಲ್ಯಾಂಡ್ ಓನರ್ ಇರಬೇಕು. ಅವಾಗ 110 ರೂಪಾಯಿ ಲೈಫ್ ಮೆಂಬರ್ ಇತ್ತು, ಹೆಚ್ಚಿಗೆ ಮಾಡ್ತಾ ಇದೆ. ಅದೆಲ್ಲ ವ್ಯಾಜ್ಯ ಇದೆ ಈಗ ನೋಡಕ್ಕೆ. ಅಂದ್ರೆ ಸದಸ್ಯ ಆಗಬೇಕಾದ್ರೆ ಅವನ ಆರು ಅವನ ಹೆಸರಲ್ಲೇ ಇರಬೇಕು, ಪಹಣಿ. ಅದಕ್ಕೆ ಏಜ್ ಗೀಜ್ ಲಿಮಿಟ್ ಏನಿಲ್ಲ, ಅಂದ್ರೆ ಯಾರು ಬೇಕಾದ್ರೂ ಸದಸ್ಯತ್ವವನ್ನು ಪಡಿಬಾರ್ದು. ಈಗ ಈ ರೈತರ ಪರವಾಗಿ ನೀವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀರಿ? ನಾವು ಏನೇನು ಮಾಡ್ತೇವೆ ಅಂತಂದ್ರೆ, ಸರ್ಕಾರ ಏನು ಯೋಜನೆ ಹಾಕಿರ್ತದೆ ಅದನ್ನ ರೈತರಿಗೆ ಯಾವ ರೀತಿ ತಲುಪಿಸಬೇಕು ಇಲಾಖೆಯವರ ಸಹಕಾರ ಜೊತೆಗೆ. ಉದ್ದೇಶ ಏನಂತಂದ್ರೆ, ನಾವು ರೈತನ ಪ್ರತಿನಿಧಿಗಳಾಗಿ ಹೇಳಿ ಇಲಾಖೆ ಅಧಿಕಾರಿಗಳು ಅಂತ ಕೇಳ್ತಾರೆ. ಒಂದು ಪರಿವೇಶ ಮೇಲೆ ಕೇಳ್ತಾರೆ. ಹೌದು, ಕೇವಲ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ಆಗೋದಿಲ್ಲ, ಬೇಕಾದ ಸಲಹೆ ಕೊಡೋಣ, ಒತ್ತಾಯ ಕೇಳೋಣ. ಕೃಷಿಕರಿರೋದು ಗ್ರಾಮಾಂತರ ಮಟ್ಟದಲ್ಲಿ. ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಗ್ರಾಮಾಂತರ ಮಟ್ಟದ ಒಂದು ಸಭೆ ಮಾಡಿದೆ, ಆಮೇಲೆ ತಾಲೂಕು ಮಟ್ಟ, ಆಮೇಲೆ ಜಿಲ್ಲಾ ಮಟ್ಟ, ಆಮೇಲೆ ವಿಭಾಗ ಮಟ್ಟ, ಆಮೇಲೆ ರಾಜ್ಯ ಮಟ್ಟ, ಆಮೇಲೆ ನ್ಯಾಷನಲ್ ಲೆವೆಲ್. ಈ ರೀತಿ ಎಲ್ಲ ನಾನು ಮಾಡ್ಕೊತ ಸಂಘಟನೆ ಮಾಡಿದೆ. ವಿಶೇಷವಾಗಿ ಗುಲ್ಬರ್ಗ ಹೇಳಬೇಕಾದ್ರೆ, ಗುಲ್ಬರ್ಗ ಕೃಷಿ ಕಾಲೇಜ್ ಇರಲಿಲ್ಲ, ಅದಕ್ಕೆ ನಾವು ಕೃಷಿ ಸಮಾಜದಿಂದ ಒತ್ತಾಯ ಮಾಡಿ ಕೃಷಿ ಕಾಲೇಜಿಂದ ಮಂಜೂರಿ ಸರ್ಕಾರ ಮಾಡ್ತು. ಮತ್ತು ತೊಗರಿ ಮಂಡಳಿ ಇರಲಿಲ್ಲ. ಅವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಅವಾಗ ನಾನು ಹೋಗಿ, ತೊಗರಿ ಮಂಡಳಿ ನಮಗೆ ಬಹಳ ಅವಶ್ಯಕತೆ ಇದೆ, ಆರ್ಥಿಕ ಬೆಳೆ ನಮಗೆ ತೊಗರಿ ಇದೆ ಮಾಡಿ ಅಂದಾಗ ಸರ್ಕಾರ ಮಾಡ್ತು, ಒಪ್ಪಿಗೆ ಕೊಟ್ಟು. ಅಂದ್ರೆ ಹೇಳ್ತಕ್ಕಂತ ಸರ್ಕಾರಿಗೆಲ್ಲ ಗೊತ್ತಿರ್ತಂತಲ್ಲ, ನಮ್ಮ ಅನಿಸಿಕೆ ಸ್ಪಂದನೆ ಮಾಡ್ತಕ್ಕಂಥ ರೈತರಿಗೆ ರೈತ ಕಲ್ಯಾಣ ಪರವಾಗಿರ್ತಕ್ಕಂಥದ್ದು ಏನು ಬೇಕು ಅನ್ನೋದನ್ನ ನೀವು ಸಲಹೆ ಕೊಡ್ತೀರಿ. ಈಗ ರೈತ ದಿನಾಂತ ಏನು ಆಚರಿಸುತ್ತೀರಲ್ಲ, ಏನು ಮಾಡ್ತೀರಲ್ಲ ರೈತ ದಿನಾಚರಣೆ ಅಂತಂದ್ರೆ, ನಮ್ಮ ರಾಷ್ಟ್ರದ ದಿವಂಗತ ಚರಣಸಿಂಗ್ ಅವರು ಪ್ರಧಾನಮಂತ್ರಿ ಹುಟ್ಟು, ಹೌದು, ಅವರು ನಿಜವಾದ ರೈತ ಮುಖಂಡ. ಹೌದು, ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಾನು ಅವ್ರು ಹೋಗಿ ಭೇಟಿಯಾಗಿ ಕೆಲವೊಂದು ಸಲಹೆಗಳನ್ನು ಹೇಳಿದ್ದೆ, ಬಹಳ ಅಪ್ರಿಶಿಯೇಟ್ ಮಾಡಿದ್ರು, ಅದು ಯಾರು ಮಾಡಿರಲಿಲ್ಲ. ನಾನು ಒಂದು ಸಲ ಸಂದರ್ಭದಾಗ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ರು, ನಾನು ಸ್ವಲ್ಪ ಲೇಟ್ ಆಗಿ ಕಾರ್ಯಕ್ರಮಕ್ಕೆ ಹೋದೆ, ನನ್ನ ಬಳಿ ಏನು ಪೇಪರ್ಸ್ ಇರಲಿಲ್ಲ. ಒಂದು ಸಣ್ಣದೊಂದು ಚಿಟ್ಟಿ ಮೇಲೆ ಎಲ್ಲರೂ ದಿನಾಚರಣೆ ಮಾಡ್ತೀರಿ, ಮಕ್ಕಳ ದಿನಾಚರಣೆ ಮಾಡ್ತೀರಿ, ಕಾರ್ಮಿಕ ದಿನಾಚರಣೆ ಮಾಡ್ತೀರಿ, ಅನ್ನದಾತನ ದಿನಾಚರಣೆ, ಈ ಥರ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒತ್ತಾಯ ಮಾಡಿದೆ. ಅದೇ ವರ್ಷದಿಂದ ಪ್ರಾರಂಭ ಆಯ್ತು, ಅಂದಿನಿಡಿದು ಇಲ್ಲಿ ತನಕ ನಾವು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೇವೆ. ಮೊನ್ನೆ ನಾವು 75ನೇ ವರ್ಷ, ಯಾವ ದಿನ ಅಂತ 23rd December, ದಟ್ ಈಸ್ ಚರಣ ಸಿಂಗ್ ಅವರ ಜನ್ಮದಿನ. ಚರಣ ಸಿಂಗ್ ಅವರ ಜನ್ಮದಿನದಂದು ರೈತ ದಿನ ಅಂತ ರಾಜ್ಯಾದ್ಯಂತ ಇದು ಆಚರಿಸಲಾಗುತ್ತದೆ. ಕೇಂದ್ರ ಮಾಡಬೇಕಾಗಿತ್ತು, ಯಾಕೋ ಅದು ಅನಿವಾರ್ಯ ಕಾರಣದಿಂದ ಯಾರು ಮಾಡ್ತಾ ಇಲ್ಲ. ಅಂದ್ರೆ ಈ ರೀತಿಯಲ್ಲಿ ರೈತ ದಿನವನ್ನ ಮಾಡಿ ರೈತ ಜಾಗೃತಿಯನ್ನು ಮಾಡ್ತೇವೆ. ಸಿದ್ದರಾಮಪ್ಪ ದಂಗಾಪುರ ಅವರೇ, ಬಹಳ ಪ್ರಮುಖವಾಗಿ ನೀವು ಸರ್ಕಾರಕ್ಕೆ ಕೃಷಿಕ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೀವು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದೀರಿ. ಈಗ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿತು, ಆ ಬಜೆಟ್ನ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಬಜೆಟ್ ಬಗ್ಗೆ ಅಂತಂದ್ರೆ, ನಾವು ರೈತರು ನಿರೀಕ್ಷೆ ಮಾಡದಷ್ಟು ಇರದೇ ಇದ್ರು ಸಹ ಪೂರಕವಾಗಿ ಇದೆ. ಹೌದು, ರೈತ ಆರ್ಥಿಕ ಚಿಂತನೆ ನಡೆದಿದೆ, ಡಬಲ್ ಇನ್ಕಮ್ ಮಾಡ್ಬೇಕಂತ ಪ್ರಧಾನಮಂತ್ರಿಯವರು ಉದ್ದೇಶ ಇದೆ. ನಿಜವಾಗಿ ಒಳ್ಳೆ ಉದ್ದೇಶ ಇದೆ, ಯಾರು ಇಲ್ಲಿವರೆಗೆ ಥಿಂಕ್ ಮಾಡಿರಲಿಲ್ಲ. ಬೇರೆ ಬೇರೆ ಇಂಡಸ್ಟ್ರಿ ಥಿಂಕ್ ಮಾಡ್ತಿದ್ರು, ರೈತರ ಬಗ್ಗೆ ಥಿಂಕ್ ಮಾಡ್ತಿರಲಿಲ್ಲ. ಮತ್ತಿನ್ನೊಂದೇನಂತಂದ್ರೆ, ಸಿರಿಧಾನ್ಯ ಬಗ್ಗೆ ನಾನು 2002ರಲ್ಲಿ ಅಳಂದ ತಾಲೂಕಿನ ಮಹಾರಾಷ್ಟ್ರ ಬಾರ್ಡರ್ ಖಜುರಿಯಲ್ಲಿ ಕೃಷಿ ಸಾಹಿತ್ಯ ಸಮ್ಮೇಳನ ಮಾಡಿದೆ, ಖಜುರಿ ಮಠಾಧೀಶರು ತಗೊಂಡು. ಅಲ್ಲೇ ನಾನು ಹೇಳಿದೆ, ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಿ ಅಂತೇಳಿ ಕೆಲವೊಂದು ಸ್ಲೋಗನ್ ಮಾಡಿದೆ. ನಾನು ಅತಿಯಾಗಿ ರಸಗೊಬ್ಬರ ಬಳಸದಿರು, ಸಾವಯವ ಕೃಷಿ ಮಾಡಲು ಮರೆಯದಿರು, ತಿಪ್ಪೆ ಗೊಬ್ಬರ ಹಾಕು, ಅಬ್ಬರ ಬೆಳೆ ಬೆಳೆಸು ಅಂತ ಇಂತ ಸ್ಲೋಗನ್ ಬರದೆ ಅಲ್ಲಿ ಡಿಕ್ಲೇರ್ ಮಾಡಿದೆ. ಚಿಕ್ಕವರಿದ್ದಾಗ ಸಿರಿಧಾನ್ಯನೆ ಹಿಂದಿನ ಜನ ಉಪಯೋಗ ಮಾಡ್ತಾರೆ, ಹೌದು, ಆರೋಗ್ಯಕ್ಕೆ ಪುಷ್ಟಿಕರ ಮತ್ತು ಎಲ್ಲ ರೀತಿಯ ಸರಿಯಾಗಿತ್ತು, ಅದನ್ನ ಮರ್ತುಬಿಟ್ಟಿದ್ರಿ. ಈಗ ಸಿರಿಧಾನ್ಯಕ್ಕೆ ಖರ್ಚು ಕಡಿಮೆ, ನೀರು ಕಡಿಮೆ, ಅವಧಿನೂ ಕಡಿಮೆ, ಮತ್ತೆ ಆರೋಗ್ಯ ಕೊಳ್ಳೋದು, ಇಂಥದ್ದು ಯಾಕೆ ಬೆಳಿಬಾರದು ಅಂತ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಹ ಪ್ರೋತ್ಸಾಹನ ಕೊಡ್ತಾ ಇದೆ, ಎನ್ಕರೇಜ್ ಮಾಡಿಸಲಕ್ಕೆ. ಮೊನ್ನೆ ನಮ್ಮ ಪ್ರಧಾನಮಂತ್ರಿಯವರು ಸಹ ಈ ವರ್ಷ ಇಂಟರ್ನ್ಯಾಷನಲ್ ಸಿರಿಧಾನ್ಯ ವರ್ಷ ಅಂತ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ನಮ್ಮ ಬೈರೇಗೌಡ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಾಡಿದರು. ಜನರಿಗೆ ಗೊತ್ತಿಲ್ಲ ಯಾವ್ದು ಆರು ತಿನ್ಬೇಕು, ಯಾಕೆ ತಿನ್ಬೇಕು, ಅದರಿಂದ ಏನ್ ಲಾಭ ಅದ ಅಂತ ತಿಳುವಳಿಕೆ ಕೊಡ್ತಕ್ಕಂತ ಹಿನ್ನೆಲೆ ಬೇಕು. ಅಂತ ಜನ ಸ್ವಲ್ಪ ಹಿರಿಯರು ಬಹಳ ಕಡಿಮೆ ಆಗಿದ್ದಾರೆ. ಈಗ ಏನಂದ್ರೆ, ರೆಡಿಮೇಡ್ ಪಾಕೆಟ್ ಫುಡ್ ಬೇಡ್ತಾ ಇರೋ ಜನ, ಪೌಷ್ಟಿಕಾಂಶದ ಈ ಆಹಾರ ವಸ್ತುಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು. ಸಿರಿಧಾನ್ಯ ವರ್ಷ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಇದು ತುಂಬಾ ಪ್ರಯೋಜನಕಾರಿ ಹಾಗೆ ಆಗುತ್ತೆ. ಜನರ ಬಳಿ ಏನು ಆಸಕ್ತಿ ಹುಟ್ಟುತ್ತದೆ, ನಾವು ಯಾಕೆ ಮಾಡಬಾರದು. ಈಗ ಅದಕ್ಕೆ ನಾನು ಮೊನ್ನೆ 23 ಡಿಸೆಂಬರ್ಗೆ ನೀವು ಸಿರಿಧಾನ್ಯ ಬೆಳೀರಿ ಅಂತ ಇಷ್ಟು ಹೇಳಲಿಲ್ಲ ನಾನು, ಪ್ರತಿಯೊಬ್ಬ ರೈತನಿಗೆ ಫ್ರೀಯಾಗಿ ಸೀಡ್ಸ್ ಕೊಟ್ಟಿದ್ದೀನಿ ರೈತ ದಿನಾಚರಣೆ ಅಂಗವಾಗಿ. ಎಂತ ಜನರನ್ನ ನಾವು ಸೆಲೆಕ್ಟ್ ಮಾಡಿದೇವೆ ಅಂತಂದ್ರೆ 75ನೇ ವರ್ಷದ ನಮ್ಮ ಅಮೃತ ಮಹೋತ್ಸವ 75 ರೈತರನ್ನ ವಿವಿಧ ಹಂತದಲ್ಲಿ ಸಾಧನೆ ಮಾಡಿದಂತ ಹಿಂದೆ ಯಾವುದೋ ಪಡೆದೇ ಇರತಕ್ಕಂತ ರೈತರಿಗೆ ಗುರುತಿಸಿ. ಈಗ ಸಿರಿಧಾನ್ಯದ ಒಂದು ವರ್ಷ ಅಂತ ಘೋಷಣೆ ಮಾಡಿದ ಕಾರಣ ರೈತರು ಸಿರಿಧಾನ್ಯ ಬೆಳೆಯಲಿಕ್ಕೆ ಒಂದು ಉತ್ತೇಜನ ಕೊಟ್ಟಾಗ ಆಗ್ತದೆ, ಮತ್ತೆ ಸಿರಿಧಾನ್ಯದ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆನೂ ಬರ್ತದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬೆಂಗಳೂರು ಇದು ಸಿರಿಧಾನ್ಯನೇ ಬಹಳ ಕಾಸ್ಟ್ಲಿ ಅದೇ ಊಟ. ಹೌದು ಹೌದು. ಒಂದು ರವ ಇಡ್ಲಿ ನಾವು ಉಪ್ಪಿಟ್ಟು ತಿನ್ಬೇಕಾದ್ರೆ 30 ಆದ್ರೂ 100 ರೂಪಾಯಿ ಬೇಕಾದ್ರೆ ಅಂದ್ರೆ ಈಗ ಅದ್ರ ಡಿಮ್ಯಾಂಡ್ ಅಂದ್ರೆ ಬೆಳೆಗಾರರು ಹೆಚ್ಚಾದಾಗೆ ಬೆಲೆ ತಗ್ಗುವ ಸಾಧ್ಯತೆ ಇದೆ, ಮತ್ತೆ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಅಭಿರುಚಿ ಹುಡ್ತಾ ಇದೆ. ನಮ್ಮ ಆರೋಗ್ಯ ಹಾಳು ಮಾಡ್ತಾ ಇದೆ ಅಂತಕ್ಕಂತ ಕನ್ಸೆಪ್ಟ್ ಬರ್ತಾ ಇದೆ. ಈಗ ಸಾವಯವ ಕೃಷಿ ಹೇಗೆ ನಡೀತಾ ಇದೆ? ಅಷ್ಟೊಂದು ಜನ ಇನ್ನೂ ಬರ್ತಾ ಇಲ್ಲ. ಹಂತ ಹಂತವಾಗಿ ಬಿಡಬೇಕು. ಯಾವ್ದಾದ್ರು ಒಂದು ಅಭ್ಯಾಸ ಹೇಳ್ಬೇಕಾದ್ರೆ ಒಮ್ಮೆ ಬಿಡು ಅಂದ್ರೆ ಯಾರು ಬಿಡೋದಿಲ್ಲ. ಏನಾಗಿದೆ, ರಸಗೊಬ್ಬರದ ಬಳಕೆ ಸಾಯಿಲ್ ಹೆಲ್ತ್ ಕಂಪ್ಲೀಟ್ ಹಾಳು ಮಾಡ್ತಾ ಇದೆ. ಹೌದು, ಮಣ್ಣಿನ ಜೀವ ಹಾಳು ಮಾಡದಂಗೆ ಅದು ಒಂದು ರೀತಿ. ನಾನು ಕೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಸಾವಯವ ಕೃಷಿ ಜನ ಬರ್ತಾ ಇದ್ದಾರೆ? ನಾನು ನಿರೀಕ್ಷೆ ಮಾಡಲಿಕ್ಕೆ ಇನ್ನೂ ಬಂದಿಲ್ಲ. ಈಗ ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎರಡು ಕಾರಣ ಅದಾವ. ಹಿಂದೆ ನಮಗೆ ರಸಗೊಬ್ಬರದ ಗೊತ್ತೇ ಇರಲಿಲ್ಲ, ಸಾವಯವ ಕೃಷಿನೇ ಇತ್ತು, ಹಟ್ಟಿ ಗೊಬ್ಬರ ಹಾಕಿ ಕೃಷಿ ಮಾಡಿದ್ರು, ಯಾರ ಮನೆಯಲ್ಲಿ ದನಗಳೇ ಇಲ್ಲ. ಹೌದು. ಅದಕ್ಕೆ ನಾನು ಹಿಂದೆ ಒಂದು ಕುಮಾರಸ್ವಾಮಿ ಅವರೊಂದು ಸಭೆ ಕರೆದಾಗ ನಾನು ಹೇಳಿದೆ, ಮನೆಗೊಂದು ಹಸು, ಜಮೀನಿಗೊಂದು ಹಂಡ, ಬದುವಿಗೈದು ಮರ ಅಂತ ಹೇಳಿದೆ. ಈ ಕನ್ಸೆಪ್ಟ್ ಮಾಡಿ ಏನು ಬೇಡ ನಮಗೆ ಅಂದ್ರೆ ಎಲ್ಲ ಆರೋಗ್ಯನ ಸರಿಯಾಗಿರ್ತದೆ. ಹಳ್ಳಿಯಲ್ಲಿ ಎದ್ದ ತಕ್ಷಣ ಹೋಟೆಲ್ ಬಿಲ್ ಚಾ ಕೊಡಕ್ ಇನ್ನು ಸಿಟಿದಲ್ಲಿ ಬಿಡಿ. ಅದಕ್ಕೆ ಈ ಸಿರಿಧಾನ್ಯ ಮತ್ತು ಸಾವಯವ ಕೃಷಿದಿಂದ ಏನದ ಅಂತಂದ್ರೆ ಮಣ್ಣಿನ ಫಲವತ್ತತೆ ನಿಡಿಸೋಣಂಗಾಗ್ತದೆ, ಮತ್ತು ಉತ್ಕೃಷ್ಟವಾದಂತ ಆಹಾರ ಬರ್ತದೆ, ಮತ್ತೆ ಸಾಂಪ್ರದಾಯಿಕ ಕೃಷಿಯನ್ನು ಉತ್ತೇಜನ ಮಾಡಿದಾಗ. ಸಾಂಪ್ರದಾಯಿಕ ಕೃಷಿ ಅಂದ್ರೆ ಸಾವಯವ ಕೃಷಿ. ಹೌದು ಹೌದು. ನಮ್ಮ ಗುಲ್ಬರ್ಗ ಜಿಲ್ಲೆಯ ಶರಣ ಬಸವೇಶ್ವರನ ದೇವರಂತ ಬಹಳ ಮಂದಿ ನಡ್ಕೊಂತೇವೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಶರಣ ಬಸವೇಶ್ವರ ಸಾವಯವ ಕೃಷಿಕ ಅಂತ ನಾನು ಇದು ಮಾಡಿದೆ. ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಇತ್ತಂತಂದ್ರೆ, ಸಂಬಂಧಿಕರ ಜಗಳ ಆಗಿ ಹಂಚಪಾಲ ಮಾಡಿರ್ತಾರಲ್ಲ, ಅವ್ ಶರಣ ಇದ್ದ ಅಂತ ಬೀಳು ಹೊಲ ಕೊಟ್ರು, ಬೀಳು ಮನೆ ಕೊಟ್ರು. ಬೀಳು ಹೊಲದಲ್ಲಿ ಇರ್ತಕ್ಕಂತ ಶಕ್ತಿ ಅವ್ರು ಗೊತ್ತಿರಲಿಲ್ಲ. ಅವ್ರು ಬಿತ್ತಿರು ಒಳ್ಳೆ ಬೆಳೆ ಬಂತು. ಆದ್ಮೇಲೆ ಒಳಗೆ ದನಗಳೆಲ್ಲ ಹೋಗ್ತಿದ್ವು. ಏನಪ್ಪ ಶರಣ ಬಸವೇಶ್ವರ ಹುಚ್ಚ ದನ, ದನ ಬಿಡ್ತಾನೆಲ್ಲ ಹಾಳಾಗ್ತದೆ ಅಂತೇಳಿ. ದನಗಳು ತಿನ್ನೋದು ಕಡಿಮೆ ಇತ್ತು, ಕುಡದ ಹೆಚ್ಚಿಗೆ ಇಡ್ತಿತ್ತು, ಶಗಣೆ ಕುಡಿದಿತ್ತು, ಮೂತ್ರ ಕುಡ್ದಕ್ಕೆ ಸಾವಯವ ಕೃಷಿ. ನನ್ನ ಥಿಂಕಿಂಗ್ ಮುಂದೆ ಕಾಳಾದಾಗ ಹಕ್ಕಿಗಳೆಲ್ಲ ಬರ್ತಾವ ತಿಂತಾವ ಅಂತ ಹೇಳ್ಕೊಂಡು ಎಲ್ಲರೂ ಕವಣಿ ತಗೊಂಡು ಹುಡಿತಾರೆ. ಆದ್ರೆ ನಿಮ್ಮ ಶರಣ ಬಸವ ಅದು ಮಾಡಲಿಲ್ಲ. ಗಡಿಗೆಯಲ್ಲಿ ನೀರು ಹಾಕಿ ಅವು ಕಾಳ ತಿಂದು ಏನೇ ತಿಂದು ನೀರು ಕುಡಿಲ ಅಂತ ಇಡ್ತಿದ್ದ. ಹಕ್ಕಿಗಳು ಕಾಳ ತಿಂತಿದ್ದಿಲ್ಲ, ಕಾಳಿನಲ್ಲಿರ್ತಕ್ಕಂತ ಕೀಡೆಗಳನ್ನು ತಿಂತಿದ್ದು. ದಟ್ ಇಸ್ ಕೀಟನಾಶ ಹತೋಟಿ ಅದು. ಹೌದೌದು. ಯಾವ ರೀತಿಯ ಕಾನ್ಸೆಪ್ಟ್ ನೋಡಿ, ಅವರಿಗೆ ಶರಣರಿಗೆ ಆ ಚಿಂತನೆ ಇತ್ತು ಅಂತ ನಾನು ಕಂಡಿನಿ. ಈಗ ಈ ಸಾವಯವ ಕೃಷಿ ಮಾಡುವುದರ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು, ಮತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಈ ಎಫೆಕ್ಟ್ ಏನಿದೆ ಅಂತಂದ್ರೆ, ಈಗಿನ ಹೊಸ ಹೊಸ ರೋಗಗಳು ಬರ್ತಾವ. ಕಾರಣ ಏನಂದ್ರೆ ನಮ್ಮ ಆಹಾರ ನಡೆ ನೋಡಿದೀವಿ, ಅರಣ್ಯ ಸಂಪೂರ್ಣ ನಾಶ ಮಾಡಿದೇವು, ಏನು ಇಲ್ಲೇ ಇಲ್ಲ. ಮತ್ತೆ ಇರ್ತಕ್ಕಂತ ಕೆರೆ ಅವಿದ್ಯೆಲ್ಲ ನಾವೆಲ್ಲ ಬಿತ್ತಿ ಹರಿಗೆ ಎಲ್ಲ ಎನ್ಕ್ರೋಚ್ ಮಾಡಿದೇವು. ಮೊದಲೆಲ್ಲ ಹಳ್ಳಿಯಾಗೆಲ್ಲ ಕೆರೆಗಳೇ ಇದ್ದು, ಗೋಕಟ್ಟೆ ಇದ್ದು, ಈಗ ಯಾವಾಗಿಲ್ಲ, ಅವೆಲ್ಲಿ ಹೋದು, ಅದೇ ಎನ್ಕ್ರೋಚ್ ಮಾಡಿದಾರ. ಈವನ್ ಬೆಂಗಳೂರು ಸಿಟಿಯಿಂದ ಕಾರಣಕ್ಕಾಗಿ ಈಗ ಈ ಮಣ್ಣಿನ ಗುಣಮಟ್ಟ ಅಥವಾ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇರೋದ್ರಿಂದ ಕೃಷಿಕರಿಗೆ ಬೇಕಾದಷ್ಟು ಆದಾಯನೂ ಬರುವುದಿಲ್ಲ, ಇನ್ಕಮ್ ಕೂಡ ಕುಗ್ತಾ ಹೋಗ್ತದೆ. ಆ ಕಾರಣ ಆತ್ಮಹತ್ಯೆ ಅಂತ ಘಟನೆಗಳು ಕೂಡ ನಮ್ಮ ನಾಡಿದೆ. ಆತ್ಮಹತ್ಯೆ ಅದು ಒಂದೇ ಅಲ್ಲ, ಎರಡನೇದಂದ್ರೆ ನನ್ನ ದೃಷ್ಟಿಯಲ್ಲಿ ಸ್ವಾಭಿಮಾನಿ ಮಾನಕಂಜಿ ನಡೀತಕ್ಕಂತ ರೈತ ಎಷ್ಟೇ ಕಷ್ಟ ಇದ್ರು ಸಾಲ ತಂದವ್ರು ಮುಟ್ಟಿಸ್ಬೇಕಂತ ಕಾನ್ಸೆಪ್ಟ್ ಇರ್ತದೆ. ಈಗಿನ ಇಂಡಸ್ಟ್ರಿಯಲ್ಲಿ ಸರ್ಕಾರ ದುಡ್ಡು ತಗೊಂಡು ಮುಡಿಸ್ತಕ್ಕಂತ ಎಷ್ಟು ಹೋದ ಆ ರೀತಿ ಅಲ್ಲ. ಇನ್ನೊಂದು ಏನಂತಂದ್ರೆ, ಅವ್ರು ಏನೇ ಇರಲಿ ಬಡವ ಇದ್ದರೂ ಮನೆಗೆ ಬಂದವರಿಗೆ ಸತ್ಕಾರ ಗೌರವ ಕೊಡ್ತಕ್ಕಂಥದ್ದು ಏನು ಬೇಡಪ್ಪ, ನೀರೇ ಕೊಡ್ತಿದ್ರು ಬೆಲ್ಲರೇ ಕೊಡ್ತಿದ್ರು. ಹೌದು, ಕೃಷಿಗಾಗಿ ಸಾಲ ಶೂಲ ಮಾಡಿಕೊಂಡವರು ಬಹಳಷ್ಟು ತೊಂದರೆ ಒಳಗಾಗಿ ಈ ರೀತಿಯ ನಿರ್ಧಾರ ಕೈಗೊಳ್ತ ತಪ್ಪು. ಅದು ತಪ್ಪು. ಅದು ಇಲ್ಲಿ ಏನಾಗ್ತದೆ, ಸರ್ಕಾರ ಇದ್ರೆ ವಾದ ಮಾಡಿದೆ ನಾನು, ಸ್ಕೇಲ್ ಆಫ್ ಫೈನಾನ್ಸ್ ಇನ್ ಟೈಮ್ ಕೊಟ್ರೆ ಸದುಪಯೋಗ ಆಗ್ತದೆ. ಹೌದು, ಆ ಟೈಮ್ನಾಗ ನೀವು ಸಾಲ ಕೊಟ್ರೆ ಅವನು ಅದು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅಲ್ಲಿ ಅದಕ್ಕೆ ಬೇಕಾದಕ್ಕೆ ಮಾಡಂಗಿಲ್ಲ, ಮತ್ತೆ ರಿಟರ್ನ್ ಹೆಂಗ್ ಬರ್ಬೇಕು. ಹೌದು ಹೌದು. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟವಾಗಿ ಇನ್ ಟೈಮ್ ಬೇಕು. ಒಂದ್ ಎಕರೆ ನಮ್ ಗುಲ್ಬರ್ಗದಲ್ಲಿ ತೊಗರಿಗೆ ಕನಿಷ್ಠ ಒಂದು 30,000 ರೂಪಾಯಿ ಬರ್ತದೆ ಒಂದ್ ಎಕರೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಆಲ್ ಒಂದ್ ಎಕರೆ ಬರ್ತದೆ. ಅವಾಗ ನೀವು 50,000 ಕೊಟ್ರೆ ಏನ್ ಮಾಡ್ತಾನೆ ಅವನು? ಹೌದು, ಇಲ್ಲೇ ಇಲ್ಲೇ ಬೀಡಿ ಸೇದಿ ಶೇಂಗೆ ಹೋಗ್ಬಿಡ್ತಾನೆ. ಅವಾಗ ಏನು ಸಿಗಲ್ಲ, ಆತ್ಮಹತ್ಯೆ ಮಾಡುದು. ಆತ್ಮಹತ್ಯೆ ಬಗ್ಗೆ ನಾನು ಇನ್ನೊಂದು ಹೇಳ್ತೇನೆ ನಿಮಗೆ. ಹಿಂದೆ ನಾನು ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾಗ ಆತ್ಮಹತ್ಯೆ ಪ್ರಕರಣ ನಡೀತು. ಆತ್ಮಹತ್ಯೆ ಬಗ್ಗೆ ಚರ್ಚೆ ಸಲಕ್ಕ ನಮ್ಮ ರಾಜ್ಯ ಸರ್ಕಾರದಲ್ಲಿ IAS ಆಫೀಸರ್ಸ್ ಎಲ್ಲರ ಸಂಘ ನಾನು ರಾಜ್ಯದ ಅಧ್ಯಕ್ಷನ ಕರೆದಿದ್ರು. ಕೆಲವೊಂದು ಅಧಿಕಾರಿಗಳು ಏನ್ ಹೇಳಿದ್ರು, ಏನ್ರಿ ಅವ್ರ ವ್ಯಸನಕ್ಕಾಗಿ ಸಾಯ್ತಾರೆ, ಮಕ್ಕಳ ಮದುವೆ ಮಾಡ್ತಾರೆ, ವಿದ್ಯಾಭ್ಯಾಸಕ್ಕೆ ಮಾಡ್ತಾರೆ ಅದಕ್ಕೆ ಸಾಯ್ತಾರ ಅಂತ. ಹೌದು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರೇ ಸಾಲ ಮಾಡ್ಬೇಕಲ್ಲ, ಮತ್ತಾರು ಮಾಡ್ತಾರ ಅಂತ. ಸಾಲ ತೀರಿಸ್ತಕ್ಕಂತ ಶಕ್ತಿ ಅವ್ರು ಬರೀಲ್ಲ, ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಪ್ರೈಸ್ ಕೊಡಬೇಕು, ಮತ್ತೆ ಅಧಿಕಾರಿಗಳು ಬೆಂಬಲ ಬೆಲೆ ಕೊಡಬೇಕು, ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಗೆಲ್ಲ ವ್ಯಸನ ಅದಾವ ನೀವ್ ಯಾಕೆ ಸಾಯಲ್ಲ ಅಂತ ಕೇಳಿದೆ ನಾನು. ನಿಮ್ ಸೆಕ್ಯೂರಿಟಿ ಇರ್ತದೆ, ತಿಂಗಳಾಗ ನಿಮ್ ಶಂಬಳ ಬರ್ತದೆ ಅಂತೇಳಿ, ರಿಟೈರ್ಡ್ ಅದ ಬರ್ತದೆ, ರೈತರಿಗೆ ಏನದ ಅಂತಂದೆ. ಅದಕ್ಕೆ ನಾವು ಹೇಳ್ತೇವೆ, ಆತ್ಮಹತ್ಯೆ ಮೂಲಲ್ಲಪ್ಪ, ಧೈರ್ಯದಿಂದಿರಿ ನೀವು ಅನ್ನದಾತರ, ಅದ್ರ ಬಗ್ಗೆ ಅನ್ನದಾತ ನೀನೇಕೆ ಸಾಯಬೇಕಂತ ಒಂದು ಕವನನು ಬರೆದು ನಾನು ಹಂಚಿದೆ. ನಾನು ಎಂತಿಂತ ಭ್ರಷ್ಟರು ಉಳಿತಾ ಇದ್ದಾರೆ, ಲೂಟ್ ಮಾಡಿದ್ರು ಉಳಿತಾ ಇದ್ದಾರೆ. ಆತ್ಮವಿಶ್ವಾಸ ತುಂಬಾ ಕೆಲಸ ಮಾಡಿದ್ದೇನೆ, ಅದನ್ನ ಧರ್ಮದ ಸ್ವಾಮಿಗಳು ತೊಗೊಂಡೆ ಮಾಡಿದ್ದೀನಿ. ಯಾಕಂದ್ರೆ ಇನ್ನೂ ನಂಬಲ್ಲಿ ಇದೆ, ಗುರುಗಳು ಹೇಳಿದ್ರೆ ಕೇಳತಕ್ಕಂತ ಕೆಲವು ಕಡೆ ಸೈಂಟಿಸ್ಟ್ ಕಡೆ ಅಂದ್ರೆ ಎಲ್ಲರ ಕಡೆಯಿಂದ ಒಂದು ಆತ್ಮವಿಶ್ವಾಸದ ಮಾತನ್ನು ತುಂಬಿಸುವ ಅವರಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿ ಭರವಸೆ ಬದುಕು ಮಾಡಿ ಬದುಕೆ ಮಾಡಿ. ಈಗ ಸಿದ್ದರಾಮಪ್ಪ ದಂಗಾಪುರ ಅವರೇ, ರೈತನ ಕಲ್ಯಾಣ ಆಗಬೇಕು ಅಂತೇವೆ, ಆಗಬೇಕಾದ್ರೆ ಒಂದಷ್ಟು ಸಲಹೆಗಳು ಸೂಚನೆಗಳು ಕೂಡ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಗೆ ತಿಳಿಸಬೇಕು. ಈಗ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಈ ರೈತನಿಗೆ ಬೇಕಾಗಿರ್ತಕ್ಕಂಥದ್ದು, ಅವನಿಗೆ ನೀರಿನ ಆಶ್ರಯ ಇದ್ರೆ ಕೃಷಿ ಚೆನ್ನಾಗಿ ಆಗ್ತದೆ ಅಂತ ಇದೆ. ಅದಕ್ಕೆ ನಿಮ್ಮ ಸಲಹೆ ಏನು? ಭೂಮಿ ಫಲವತ್ತತೆಯನ್ನ ಮಣ್ಣಿನ ಆರೋಗ್ಯವನ್ನ ಕಾಪಾಡತಕ್ಕಂತ ಮೊದಲನೇ ಆದ್ಯತೆ, ಎರಡನೇದು ಅದಕ್ಕೆ ಬೇಕಾದಂತ ನೀರಿನ ಅನುಕೂಲತೆ, ಒಳ್ಳೆ ಬೀಜ, ಊರಿಗೊಂದು ಕೆರೆ ಇರಬೇಕು. ಊರಿಗೊಂದು ನನ್ನ ಕೆರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ಕೆಲವೊಂದು ಪ್ರಾಜೆಕ್ಟ್ಸ್ ಗುಲ್ಬರ್ಗದಲ್ಲಿ ಇನ್ನು ಕಂಪ್ಲೀಟ್ ಅದಾವ, ಸಾವಿರಾರು ಕೋಟಿ ನೂರಾರು ವರ್ಷದಿಂದ ಇನ್ನು ಕಂಪ್ಲೀಟ್ ಅದಾವ, ಅದರಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ? ಹೌದು, ಏನೇ ಇಲ್ಲ ಇಲ್ಲ. ಒಂದೊಂದು ಹಳ್ಳಿ ಒಂದೊಂದು ಕೆರೆ ಮಾಡಿದ್ರೆ ಆ ಊರ ಹಳ್ಳಿ ರೈತರಿಗೆ ಅನುಕೂಲ ಆಗ್ತದೆ, ಬರಕೆ ಇದು ಹೆಚ್ಚಾಗ್ತದೆ, ಊರಿಗೊಂದು ಶಾಲೆ, ಊರಿಗೊಂದು ಕೆರೆ ಎಲ್ಲ ಬೇಕು ಅಂತ. ಹೌದು, ಇವೆಲ್ಲ ಇದ್ರೆ ಏನಾಗ್ತದೆ ಅಂದ್ರೆ ಅದರಿಂದ ತೇವಾಂಶ ಹೆಚ್ಚಾಗಿ, ಈಗ ಯಾರೇ ಇಲ್ಲ, ಬೋರ್ವೆಲ್ ಹೊಡಿತಾ ಇದಾರೆ, ಡೌನ್ ಹೋಗ್ತಾ ಇದೆ. ಹೌದು, ನೀರಿನ ಜಲಮಟ್ಟನೇ ತಲೆಗೆ, ಕೋಲಾರದಿಂದ ನೆಕ್ಸ್ಟ್ ಗುಲ್ಬರ್ಗನೇ ಬರ್ತದೆ ಮುಂದೆ ನನಗೆ ಅನಿಸ್ತದೆ. ಹೌದು, ಅದರಿಂದ ಇದು ಬಹಳ ಅವಶ್ಯಕತೆ ಇದೆ. ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ರಿ ಬೇಡಂಬಲ್ಲ, ಅದಕ್ಕಿಂತ ಬದಲಿ ಊರಿಗೊಂದು ಕೆರೆ ಮಾಡ್ರಿ, ಕಡಿಮೆ ಖರ್ಚು, ನಿಮ್ಮ ಸರ್ಕಾರಿ ಜಮೀನ್ದಾಗ ಮಾಡ್ರಿ, ಸರ್ಕಾರಿ ಜಮೀನು ಇಲ್ಲ ಅಂತ ತಿಳ್ಕೊಳ್ರಿ, ಖಾಸಗಿ ಜಮೀನು ತಗೊಳ್ರಿ, ಸಹಭಾಗಿತ್ವ ಮಾಡ್ರಿ. ನನ್ನ ಸಲಹೆ, ರೈತನ ಜಮೀನ ನೀನು ನೀರು ತೊಳಪ್ಪ, ನಮಗೆ ಊರಿಗೆ ಜನರಿಗೆ ನೀರು ಕೊಡು, ಹೇರಳವಾಗಿ ನೀರಿದ್ರೆ ಕೊಡಬಹುದು. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈಗ ಕೆರೆಗಳ ನಿರ್ಮಾಣ ಆಗ್ತಾ ಇದೆ ಅಲ್ಲ, ಅದೆಲ್ಲ ಮಾಡ್ಬೇಕಾದ್ರೆ ಹಿಂದಿನ ಕನ್ಸೆಪ್ಟ್ ಅದು. ಹೌದೌದು, ನಮ್ಮ ದೇಶಕ್ಕೆ ಕೃಷಿ ಬಗ್ಗೆ ಹಿಂದಿನ ಏನ ಜನ ಇದ್ರು ನಾಲ್ಕನೇ ಮುಟ್ಟಿಲ್ಲ ನಾವು. ಹೌದೌದು, ಆ ಚಿಂತನೆ ಅವರಲ್ಲಿ ಇತ್ತು ಅಂತ ಅಂದ್ರೆ, ಊರಿಗೊಂದು ಕೆರೆ ಇರುವುದರಿಂದ ಜಲಸಂಪನ್ಮೂಲ ಹೆಚ್ಚಿದ್ರೆ ಕೃಷಿ ಮಾಡಬಹುದು, ಕುಡಿಯುವ ನೀರನ್ನು ಬಳಕೆ ಮಾಡಬಹುದು, ಯಾವರನ್ನೇ ಆಶ್ರಯಿಸಬೇಕಾಗಿಲ್ಲ ಅಂತ ಅಲ್ವಾ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಹೊಸ ಹೊಸ ಪದ್ಧತಿಗಳು ಬರ್ತವೆ, ಸಮಗ್ರ ಕೃಷಿಯ ಅನೇಕ ರೀತಿಯ ತಾಂತ್ರಿಕ ವ್ಯವಸ್ಥೆಗಳು ಕೂಡ ಬರ್ತವೆ, ಆದ್ರೆ ಅವರ ಹೊಲದ ಮಟ್ಟಿಗೆ ಅದು ಮುಟ್ಟುವುದಿಲ್ಲ, ಎಲ್ಲೋ ಒಂದು ಲ್ಯಾಬೊರೇಟರಿಯಲ್ಲಿ ಇರ್ತದೆ. ಅದಕ್ಕಾಗಿ ಈ ಕೃಷಿ ಮಹಾವಿದ್ಯಾಲಯ, ಆಧುನಿಕ ಕೃಷಿ ಪದ್ಧತಿ, ಸಮಗ್ರ ಕೃಷಿಯ ಬಗ್ಗೆ ಜ್ಞಾನ ಕೊಡುವಂತ ವ್ಯವಸ್ಥೆ ಆಗ್ಬೇಕಲ್ಲ, ಲ್ಯಾಬ್ ಟು ಲ್ಯಾಂಡ್ ಬರಬೇಕು. ಹೌದು, ಅದಕ್ಕೆ ಈಗ ಏನದ ಅಂತಂದ್ರೆ, ಕೃಷಿ ಕಾಲೇಜುಗಳು, ಈ ಒಂದೊಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜು ನಾಯಿ ಕೊಡಿಯಂಗ್ ಬೆಳೀತಾ ಇದಾವ. ಅದು ಬ್ಯಾಡ್ ಅಂತ ಅನ್ನೋದಲ್ಲ, ನಿಜವಾಗಿ ನಮಗೆ ಬೇಕಾಗಿದ್ದು ಕೃಷಿ ಮೇಲೆ ಡಿಪೆಂಡ್, ಅನ್ನದಾತ ಕೊಡ್ತ ಕೃಷಿ ಅಂತ ಕೃಷಿ ಕಾಲೇಜ್ಗಳು ಮಾಡಿ, ವಿದ್ಯಾರ್ಥಿಗಳನ್ನ ಕಡೆ ಅಗ್ರಿಕಲ್ಚರ್ ಬಗ್ಗೆ ಕಡೆ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡಿ ಅಲ್ಲೆಲ್ಲ ಡೆಪ್ಯೂಟ್ ಮಾಡಿದ್ರೆ ಅವರು ತರಬೇತಿ ಕೊಡ್ತಾರೆ, ಅದು ಒಂದು ಒಳ್ಳೆ ಸಲಹೆ ಆಗ್ತದೆ. ಈಗ ಕೆಲವರಿಗೆ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕೆಂಬುದು ತಿಳುವಳಿಕೆ ಇರೋದಿಲ್ಲ, ಅತಿಯಾದ ದುರಾಶೆಯಿಂದ ಅತಿಯಾದಂತ ರಸಗೊಬ್ಬರ ಹಾಕಿ ಮಣ್ಣಿನ ಹಾಳು ಮಾಡ್ತಾರೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಿಗೆ ಆಗ್ತದೆ, ಇನ್ಕಮ್ ಕಡಿಮೆ ಆಗ್ತದೆ, 8 ವರ್ಷ ಭೂಮಿ ಬರ್ಡ್ ಆಗ್ತದೆ. ಹೌದು, ಈ ನೀರಾವರಿ ಇಲಾಖೆಯಲ್ಲಿ ನೋಡ್ರಿ, ಅದು ಭತ್ತ ಗಿತ್ತ ಆಂಧ್ರ ಸ್ಟೈಲ್ ಇದು ಕೊಡ್ತಾರಲ್ಲ, ಅವರೆಲ್ಲ ಮಾಲಕರು 10 ವರ್ಷದ ಮೇಲೆ ಏನಾಗ್ತದ ಶಿವನೇ ಗೊಲ್ಲ. ಹೌದು, ಜಮೀನೆಲ್ಲ ಹಾಳು ಮಾಡಿಬಿಡ್ತದೆ. ಹೌದೌದು, ನೀರಾವಳಿ ಭೂಮಿಯಾಗಿ ಸೌಳು ಆಗ್ತದೆ. ಹೌದೌದು, ಅದನ್ನ ನಾವು ಕೃಷಿ ಸಮಾಜದವರೆಲ್ಲ ತಿರುಗಾಡಿ ಹೇಳಿದ್ವಿ. ದಂಗಾಪುರ ಅವರು, ಈಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳಿಗಿಂತಲೂ ಈ ಚೆಕ್ ಡ್ಯಾಮ್ಗಳು, ಬದು ನಿರ್ಮಾಣ ಬಹಳ ಒಳ್ಳೇದಲ್ಲ? ಬಹಳ ಒಳ್ಳೇದು. ಚೆಕ್ ಡ್ಯಾಮ್ ಬ್ರಿಡ್ಜ್ ಕಮ್ ಬ್ಯಾರೇಜ್, ಮತ್ತೆ ಬದು ನಿರ್ಮಾಣ, ಮಣ್ಣು ಸವಳ್ಕಳಿ ಆಗದೆ ತಡೆಗಟ್ಟಲೆ ಬದು ಬೇಕು. ಬದು ಇಲ್ಲದ ಹೊಲ ಗೊಡ್ಡೆ ಮೀ ಇದ್ದಂಗ, ಬದು ಬೇಕೇ ಬೇಕು. ಕೃಷಿ ಹುಂಡ ಬೇಕು. ನಾನು ಕೆಲವೊಂದ್ ಕಡೆ ಹಳ್ಳಿಗಡೆ ಹೋಗಿದ್ದೇನೆ, ಕೃಷಿ ಹುಂಡಲ್ಲಿ ಮೀನು ಸಾಕಾಣಿ ಸಹ ಮಾಡಿದಾರ. ಅವರು ತಿಳುವಳಿಕೆ ಇದ್ದಂತವ್ರು, ಬೇರೆ ಕಡೆ ಬರ್ತಕ್ಕಂತ ನೀರನ್ನ ಸಂಗ್ರಹ ಮಾಡ್ತಕ್ಕಂತ ಕೃಷಿ ಹುಂಡ ಉದ್ದೇಶ ಇದರಿಂದ ಅದೊಂದು ಮಾಯಶ್ಚರ್ಸಿ ಅನ್ನೋದಲ್ಲ, ಅದರ ತಂಪು ಹಿಡಿತದೆ, ಅದು ಅದು ಬಹಳ ಮುಖ್ಯ ಇದೆ, ಅದು ಮಾಡಲೇಬೇಕು. ದಂಗಾಪುರ ಅವರು, ಇನ್ನೊಂದು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರನ ಅದೇ ಚಿಂತನೆ ಮಾಡ್ತಾ ಇದೆ, ಆತ್ಮನಿರ್ಭರ್ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವೋಕಲ್ ಟು ಲೋಕಲ್ ಅಂತ, ಅಂದ್ರೆ ಸ್ಥಳೀಯವಾಗಿರುವಂತಹ ಎಲ್ಲ ಚಟುವಟಿಕೆಗಳಿಗೂ ಕೂಡ ಒಂದು ಬೆಂಬಲವನ್ನ ಕೊಡಬೇಕು, ಕೃಷಿಗೆ ಉತ್ತೇಜನ ಕೊಡಬೇಕು. ಆ ನೆಲೆಯಲ್ಲಿ ಈ ಸ್ಥಳೀಯವಾಗಿ ಸಂಸ್ಕರಣ ಘಟಕ, ಶೈತ್ಯಾಗಾರ ನಿರ್ಮಿಸುವುದು ಎಲ್ಲ ರೈತರ ಪರವಾಗಿ ಬಹಳ ಮುಖ್ಯ. ಮತ್ತೆ ಅಲ್ಲಿ ಸ್ಥಳೀಯ ಬೆಳೆಗಳ ಬಗ್ಗೆ ಸೈಂಟಿಫಿಕ್ ಸಂಶೋಧನೆ ಅವಶ್ಯಕತೆ ಇದೆ. ನಮ್ಮಲ್ಲಿ ಕಡೆಯಲ್ಲಿ ತೊಗರಿ ಇರಬಹುದು, ಬೇರೆ ಕಡೆ ಮತ್ತೊಂದು ಬೆಳೆ ಇರ್ತದೆ. ಹೌದು, ಈಗ ಕೇಂದ್ರ ಸರ್ಕಾರ ಜಿ ಐ ಟ್ಯಾಗ್ ಕೊಟ್ಟ ನಮ್ಮ ತೊಗರಿಗೆ ಒಳ್ಳೇದೇ ಅದು. ಆದ್ರೆ ಅದನ್ನ ಬೇಳೆ ಮಾಡಿ ಬೇರೆ ಕಡೆ ಕಳಿಸ್ತಕ್ಕಂತ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ಎರೆಹೊಳೆ ಗೊಬ್ಬರ ಅಂತ ಅಂದ್ಕೊಂಡು ಮಿಕ್ಸ್ ಮಾಡ್ತಕ್ಕಂಥದ್ದು ಎಷ್ಟು ಉದಾಹರಣೆ ನೋಡಿ. ಹೌದು ಹೌದು, ಈ ಜಿ ಟ್ಯಾಗ್ ನಮ್ ಗುಲ್ಬರ್ಗ ತೊಗರಿ ಬೆಳೆ ಬಿಟ್ಟು ಬೇರೆನೂ ಮಾಡಬಹುದು. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಯೋಜನೆ ಮಾಡಬೇಕಾದ. ಮತ್ತೆ ಯುವಕರನ್ನ ಕೃಷಿ ಕಡಿತಿರ್ತಕ್ಕಂಥದ್ದು, ಎಲ್ಲರೂ ಏನ್ ಜಾಬ್ ಮಾಡಿ ಅಂತ ಏನೇ ಪ್ರಶ್ನೆ ಇಲ್ಲ, ಅವ್ರ ನಾಲೆಜ್ ಇಂದ ಏನು ಮಾಡಕ್ ಆಗಲ್ಲ. ಕಡೆ ಡಿಪ್ಲೊಮಾ ಕೋರ್ಸ್ ಕೊಡಿ, ಅವನಿಗೆ ಎನ್ಕರೇಜ್ ಮಾಡಿರಿ, ಸ್ಟೈಫಂಡ್ ಕೊಡ್ರಿ, ಪ್ರೋತ್ಸಾಹನ ಕೊಡ್ರಿ, ಏನಾರ ಮಾಡ್ರಿ ಅವನಿಗೆ. ಮತ್ತೆ ನಮ್ಮ ರೈತರು ಕೆಲವೊಮ್ಮೆ ಏನಾಗ್ತಂತೆ, ಒಂದೇ ಬೆಳೆಗೆ ನೆಚ್ಚಿಕೊಂಡಿರ್ತಾರೆ ಅವರು. ಬೇರೆ ಬೇರೆ ಈ ಮಿಶ್ರ ಬೆಳೆಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ, ಜೇನು, ರೇಷ್ಮೆ, ಕೋಳಿ ಸಾಕಣೆ, ಕುರಿ ಸಾಕಾಣಿಕೆ ಅಂತದನ್ನು ಮಾಡಿ ಕೂಡ ಒಂದು. ಅದಕ್ಕೆ ಹೇಳದಲ್ರಿ, ಕೃಷಿ ಮೇಲೆ ಅವಲಂಬಿತರಾಗಬಾರದು. ಕೃಷಿ ಒಂದೇ ಲಾಭದಾಯಕ ಆಗಬೇಕಾದ್ರೆ ಉಪಕಸುಬುಗಳಾದಂತ ಕುರಿ ಸಾಕಾಣಿಕೆ ಆಗಬಹುದು, ಹೈನುಗಾರಿಕೆ ಆಗಬಹುದು, ಸಿರಿಕಲ್ಚರ್ ಆಗಬಹುದು, ಯಾವನು ಎಲ್ಲ ಅದಾವ ಅವನ ವ್ಯವಸಾಯ ಇಲ್ಲಿವರೆಗೇನು ಹಾಳಾಗಿಲ್ಲ. ಯಾವನು ಅದ್ರ ಮೇಲೆ ಡಿಪೆಂಡ್ ಅದಾನ, ಕಂಪ್ಲೀಟ್ ಹಾಳಾಗಿದೆ. ಹಿಂದೆ ತೊಗರಿ ಮಧ್ಯದಲ್ಲಿ ಒಂದ್ ಕಡೆ ರಾಗಿ ಹಾಕ್ತಿದ್ರು, ಒಂದ್ ಕಡೆ ಸಜ್ಜೆ ಹಾಕ್ತಿದ್ರು, ಒಂದ್ ಕಡೆ ಹೆಸರು ಹಾಕ್ತಿದ್ರು, ಬಹು ಬೆಳೆ ಪದ್ಧತಿ ಇತ್ತು. ಒಂದ್ ಬೆಳೆ ಹೋದ್ರೆ ಒಂದ್ ಸಿಗ್ತಿತ್ತು. ಏನಾಗಿದೆ ಅಂದ್ರೆ ತೊಗರಿ ರೇಟ್ ಹೆಚ್ಚು, ಎಲ್ಲರೂ ತೊಗರಿನೇ ಹಾಕೋದು, ಕಂಪ್ಲೀಟ್ ಹೋಗಿಲ್ಲ ಫ್ಲಾಸ್. ಬೆಲೆ ಇಳಿದು ಬಿಡ್ತದೆ. ಸರ್ಕಾರಕ್ಕೆ ನಾವು ಕಷ್ಟ ಕಾಲದಾಗಿದ್ದಾಗ ಅವರು ನಮಗೆ ಬೆಂಬಲವಾಗಿ ಪರಿಹಾರ ಕೊಡಬಹುದು, ದಟ್ ಈಸ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್. ನಮ್ಮ ಸರ್ಕಾರ ಯೋಜನೆ ಹಿಂಗ್ ಮಾಡಬೇಕು, ಶಾಶ್ವತ ಪರಿಹಾರ ಯೋಜನೆ ಮಾಡಬೇಕು. ಪ್ರತಿ ವರ್ಷ ಹಾಳಾದಾಗ ಒಮ್ಮೆ ಕೊಡೋದು ಮಾಡೋದು ಅವ್ ಎಷ್ಟು ಸಬ್ಸಿಡಿ ಕೊಡ ಬೇಡ, ಪರ್ಮನೆಂಟ್ ಒಮ್ಮೆ ಅವನು ಅಸೆಟ್ ಮಾಡಿ ಕೊಡಿ, ನೀವು ಡಿಪೆಂಡ್ ಇರಬಾರ್ದು ನಾವು, ಅಂತ ಯೋಜನೆಗಳನ್ನ ಹಾಕ್ಬೇಕು. ಈಗ ದಂಗಾಪುರ ಅವರೇ, ಒಂದು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇರೋದು, ಕೆಲವೊಮ್ಮೆ ಈ ಕಳಪೆ ಬೀಜ ವಿತರಣೆ, ಕಲಬೆರಕೆ ರಸಗೊಬ್ಬರ, ಕಳಪೆ ಕೃಷಿ ಸಾಮಗ್ರಿಗಳಿಂದ ರೈತರು ಬಹಳಷ್ಟು ಮೋಸ ಹೋಗಿದ್ದಾರೆ. ಅದಕ್ಕೆ ಜಿಲ್ಲಾ ಕೃಷಿಕ ಸಮಾಜದಿಂದ ಇದಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ತಾತ್ಪೂರ್ತಿಕ ಲೈಸೆನ್ಸ್ ರದ್ದು ಮಾಡ್ತಾರೆ. ಲೈಸೆನ್ಸ್ ರದ್ದು ಮಾಡಿದ್ರೆ ರೈತರಿಗೆ ಏನ್ ಬಂತು? ಹೌದು, ಅವನ ಲೈಸೆನ್ಸ್ ರದ್ದು ಮಾಡ್ಕೊಂಡವ ನೆಕ್ಸ್ಟ್ ಮತ್ತೊಂದು ಫಾರ್ಮ್ ಹೆಸರು ಮೇಲೆ ಅವ್ನು ತಗೊಂತಾನ. ಹೌದು, ನಿಮ್ಮ ರೈತ ಎಲ್ಲಿ ಹೋಗ್ಬೇಕು? ಅದಕ್ಕೆ ಒಂದು ಕಾನೂನು ಇಂಥದ್ದು ಮಾಡ್ರೆ, ಕ್ರಿಮಿನಲ್ ಅಫೆನ್ಸ್ ಅಂತ ಇದ್ರ ಮಾಡಿ ಅವನಿಗೆ ದಂಡ ಆಗ್ಬೇಕು, ಮತ್ತೆ ಬೆಳೆ ಹಾನಿ ಪರಿಹಾರ ಅವನಂತ ಕೊಡಿಸ್ಬೇಕು. ಸರ್ಕಾರ ಅಲ್ಲ, ಸಂಬಂಧಪಟ್ಟವರಿಂದ ಯಾವನು ಕೊಟ್ಟಿರ್ತಾನೆ ಅವನು ಕೊಡಬೇಕು. ಕಂಪನಿ ಕಂಪನಿ ಏಜೆನ್ಸಿ ಆದ್ರೆ ಏಜೆನ್ಸಿ ಕೊಡಬೇಕು, ಮತ್ತೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು, ದಂಡ ವಿಧಿಸಬೇಕು. ಎಸ್ ಎಸ್, ಇದು ಬೆಳೆ ಕೊಲೆ ಮಾಡದಂಗೆ, ಅದು ಕೊಲೆಗಡಕ್ಕೆ ಏನು ಶಿಕ್ಷೆ ಇದೆಲ್ಲ ಆ ಶಿಕ್ಷೆ ಆಗ್ಬೇಕಂತ ನಾನು ಬಯಸ್ತೇನೆ. ರೈತನಿಗೆ ಮೋಸ ಮಾಡಿದ್ದಾರೆ. ಈಗ ದಂಗಪುರ ಅವರು, ಬಹಳ ಮುಖ್ಯವಾಗಿ ಈ ಬಜೆಟ್ ಸಂದರ್ಭದಲ್ಲಿ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನ ರಾಜ್ಯದ ಹಣಕಾಸು ಸಚಿವರಿಗೆ ತಿಳಿಸಬೇಕು. ಆ ಬಗ್ಗೆ ಕೃಷಿಕ ಸಮಾಜ ಏನ್ ಕೆಲಸ ಕಾರ್ಯ ಮಾಡಿ? ಈಗ ಏನ್ ಮಾಡ್ತದೆ ಅಂತಂದ್ರೆ, ಪ್ರತಿ ವರ್ಷ ಪ್ರೀ ಬಜೆಟ್ ಅಂತ ಹೇಳಿ ನಮ್ಮನ್ನ ಕರೀತಾರೆ, ಒಂದು ಚರ್ಚೆಗೆ. ಈ ಚರ್ಚೆಗೆ ಕರೀತಾರೆ. ಇದೇ 21ಕ್ಕೆ ಈ ಸಭೆ ಇತ್ತದ, ನಾನು ಹೋಗ್ಬೇಕಾಗಿತ್ತಲ್ಲ, ಅನಿವಾರ್ಯ ಕಾರಣದಿಂದ ಸಭೆಯನ್ನ ಮುಂದಿಡಿದಾರೆ. ಮತ್ತೆ ಏನ್ ಮಾಡಿದ್ರು? ಇಲ್ಲ, ನಾನು ಈಗಾಗಲೇ ರಿಕ್ವೆಸ್ಟ್ ಲೆಟರ್ಸ್ ಕಳಿಸಿದ್ದೇನೆ, ನನ್ನ ಅನಿಸಿಕೆಗಳನ್ನು ಸಲಹೆ ಸೂಚನೆ ಕೊಟ್ಟಿದ್ದೇನೆ. ಏನೇನು ಪ್ರಮುಖವಾಗಿ ನೀವು ಮಂಡಿಸಿದ್ದು? ಏನಿಲ್ಲ, ಊರಿಗೊಂದು ಕೆರೆ, ಕೃಷಿ ಕಾಲೇಜ್ ಆಗಬೇಕು, ಯುವಕರನ್ನ ಕೃಷಿ ಕಡೆ ತರ್ತಕ್ಕಂಥದ್ದಾಗಬೇಕು, ಈ ಕೃಷಿ ಅನ್ನೋದು ಒಂದು ಇಂಡಸ್ಟ್ರಿ ಇದ್ದಂಗೆ ತಿಳ್ಕೋಬೇಕು, ಮತ್ತೆ ಹೈನುಗಾರಿಕೆ ಮತ್ತೆ ರೇಷ್ಮೆ ಇಂತ ಉಪಕಸಬಿಗೆ ಹೆಚ್ಚು ಒತ್ತು ಕೊಡಬೇಕು. ಇವತ್ತು ನಾಳೆ ಏನಾಗಿದೆ ಅಂತಂದ್ರೆ, ಈ ಲೇಬರ್ಸ್ ಪ್ರಾಬ್ಲಮ್ ಬಹಳ ಆಗಿದೆ. ಯಾಕೆ ಲೇಬರ್ಸ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಹಳ್ಳಿಯಲ್ಲಿ ವಾತಾವರಣ ನೋಡಿಕೊಂಡು ಕೃಷಿ ಕಾರ್ಮಿಕರೆಲ್ಲ ವಲಸೆ ಹೋಗಿದ್ದಾರೆ ಬಾಂಬೆ ಬೆಂಗಳೂರು ಅಂತಲ್ಲಿ. ಒಂದು ಇದ್ದಂತ ಲೇಬರು ಈ ಉದ್ಯೋಗ ಖಾತ್ರಿಯಲ್ಲಿ, ತಪ್ಪಂತ ಅನ್ನೋದಲ್ಲ, ಉದ್ಯೋಗ ಖಾತ್ರಿಯಲ್ಲಿ ಅಂದ್ರೆ ಅವರಿಗೆ ಒಂದು 3 ತಿಂಗಳು ಸಂಬಳ ತಗೊಂತಾರೆ, ಸರ್ಕಾರ ಬಡವರು ಅದ ಅಂತ ಕೊಂಡು ಫ್ರೀ ಅಕ್ಕಿ ಕೊಡ್ತಾರೆ. ಅದಕ್ಕೆ ಹೆಚ್ಚಿಗೆ ಹೊಲದಲ್ಲಿ ದುಡಿಲಿಕ್ಕೆ ಬರ್ಲಿಕ್ಕೆ ತಯಾರಿಲ್ಲ ಲೇಬರ್ಸ್. ಒಳಗಿಂದ ಹೇಳ್ಬೇಕು ಅಂದ್ರೆ, ರೈತನಿಗೆ ಪೂರಕವಾಗಿರತಕ್ಕಂಥ ವ್ಯವಸ್ಥೆ ಕಲ್ಪಿಸಬೇಕು. ಈಗ ಮತ್ತೊಂದು ನಿಮ್ಮದು ಬಹಳ ದೊಡ್ಡ ಬೇಡಿಕೆ ಏನಂದ್ರೆ, ಕೃಷಿ ಡಿಪ್ಲೊಮಾ ಆದವರನ್ನು ಕೂಡ ಅವ್ರಿಗೆ ಸದ್ಬಳಕೆ ಮಾಡ್ಕೋಬೇಕು. ಅವ್ರಿಗೆ ಕುಂತಿದ್ದಾರೆ, ಅವ್ರನ್ನ ತಗೊಳ್ಳಿಲ್ಲ. ಈಗ ಏನಾಗಿದೆ ಸ್ವಾಮಿ, ನಿಮ್ಗೆ ಹೇಳ್ಬೇಕಂದ್ರೆ, ಈಗಿನ ಸಿಸ್ಟಮ್, ನಾನ್ ಟೀಕೆ ಮಾಡಲ್ಲ, ಸಲಹೆ ಕೊಡ್ತೀನಿ, ಅಧಿಕಾರಿಗಳು ಮೀಟಿಂಗ್ ಮಾಡಿದ್ರೆ ಹೋಗಿರ್ತಾರ. ಅಂದ್ರೆ ಈ ರೈತ ಮಿತ್ರ ರೈತ ಸಹಾಯಕರು ಅವ್ರ ನೇಮಕ ಮಾಡೋದು, ನೇಮಕ ಮಾಡಿ ಅವ್ರು ನೇರವಾಗಿ ರೈತನ ಹೊಲಕ್ಕೆ ಹೋಗ್ಬೇಕು. ಅವ್ನು ಹಿಂದೆ ಗ್ರಾಮ ಸೇವಕರು ಅಂತ ಇರ್ತಾರೆ, ಅವ್ರು ನೇರವಾಗಿ ರೈತರ ಹೊಲಕ್ಕೆ ಹೋಗ್ತಿದ್ರು. ಈ ರೈತನೇ ರೈತ ಸಂಪರ್ಕ ಅಂದ್ರೆ ಬರಬೇಕು. ರೈತರ ಸಂಪರ್ಕ ಕೇಂದ್ರ ಏನಾಗಿದೆ ಅಂತಂದ್ರೆ, ಸರ್ಕಾರಿ ಬೀಜ ಮಾರಾಟ ಮಾಡ್ತಕ್ಕಂತ ಕೇಂದ್ರ ಆಗಿದೆ. ಅದಕ್ಕೆ ಅಲ್ಲಿಬ್ಬರು ಡಿಪ್ಲೊಮಾ ಹೋಲ್ಡರ್ಸ್, ಅಗ್ರಿಕಲ್ಚರ್ ಡಿಗ್ರಿ ಆದವರು ಇಟ್ಟೆ ಸಲಹೆಗಳು ಈಗ ಮೊಬೈಲ್ ಮಾಡಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಇಲ್ಲ ಅಂತ ಅನ್ನೋದಿಲ್ಲ. ಹಳ್ಳಿಯಲ್ಲಿ ಹೋಗಿ ಏನದ ಅಲ್ಲೇ ಸ್ಪಾಟೇ ನೋಡೋದು ಅಂತ ಯೋಜನೆ ಮಾಡ್ತಾ ಇದ್ದಾರೆ. ಆದ್ರೂ ಇನ್ನೂ

ಹೋಗ್ರಿ. ಇದೊಂದು ಪ್ರಕಟಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2022 ಅಂಗವಾಗಿ ಭಜನಾ ತಂಡ ಅಥವಾ ಅಕ್ಕನ ಬಳಗಗಳ ಹಾಡುಗಾರಿಕೆ ಸ್ಪರ್ಧೆಯನ್ನು ದಿನಾಂಕ 27/2/2022 ಬೆಳಗ್ಗೆ 11 ಗಂಟೆಗೆ ಸೇಂಟ್ ಮೇರಿ ಚರ್ಚ್ ಶಾಲೆ ಕಲಬುರಗಿ ಇಲ್ಲಿ ಏರ್ಪಡಿಸಲಾಗಿದೆ. ಸ್ಪರ್ಧೆಯ ನಿಯಮಗಳು: ಮಹಿಳಾ ಹಾಡುಗಾರರಿಗೆ ಮಾತ್ರ ಅವಕಾಶವಿರುತ್ತದೆ. ತಂಡದಲ್ಲಿ ಕನಿಷ್ಠ 3 ಗರಿಷ್ಠ 6 ಹಾಡುಗಾರರು ಮಾತ್ರ ಇರತಕ್ಕದ್ದು. ತಂಡವೊಂದಕ್ಕೆ 2 ಹಾಡುಗಳು ಅಥವಾ ಗರಿಷ್ಠ 6 ನಿಮಿಷಗಳ ಕಾಲ ಸಮಯ ಇರುವುದು. ಪಕ್ಕ ವಾದ್ಯಗಾರರಿಗೆ ಪುರುಷರು ಇರಬಹುದು. ವಾದ್ಯದ ಸಹಾಯವಿಲ್ಲದೆ ಹಾಡಬಹುದು. ವಚನ, ತತ್ವಪದ, ಜನಪದ, ಅಂಬೇಡ್ಕರ್ ಗೀತೆಗಳು, ಕೀರ್ತನೆ, ಸೂಫಿ ಗಜಲ್, ಹೀಗೆ ಯಾವುದಾದರೂ ಪದಗಳನ್ನು ಹಾಡಬಹುದು. ವಯಸ್ಸು 18 ವರ್ಷ ಮೇಲ್ಪಟ್ಟವರು ಭಾಗವಹಿಸಬಹುದು. ಭಾಷೆಯ ನಿರ್ಬಂಧ ಇರುವುದಿಲ್ಲ. ಹಾಡುಗಾರಿಕೆಯು ಯಾವುದೇ ಶೈಲಿಯಲ್ಲಿ ಇರಬಹುದು. ವಿಜೇತರಿಗೆ ನಗದು ಬಹುಮಾನ ಇರುತ್ತದೆ ಮತ್ತು ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ಕೊಡಲಾಗುವುದು. ಪ್ರಥಮ ಬಹುಮಾನ ರೂಪಾಯಿ 5,000, ದ್ವಿತೀಯ ಬಹುಮಾನ ರೂಪಾಯಿ 3,000, ತೃತೀಯ ಬಹುಮಾನ ರೂಪಾಯಿ 2,000. ಮಹಿಳಾ ವಿರೋಧಿ ಹಾಡುಗಳಿಗೆ ಅವಕಾಶವಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಕೋವಿಡ್-19 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಹೆಸರು ನೋಂದಾಯಿಸಲು ದೂರವಾಣಿ ಸಂಖ್ಯೆಗಳು 9945545982. ಇನ್ನೊಂದು ದೂರವಾಣಿ ಸಂಖ್ಯೆ 7022668016. ಮತ್ತೊಂದು ದೂರವಾಣಿ ಸಂಖ್ಯೆ 8301002973. ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 9945459822. ಇನ್ನೊಂದು 7022668016. ಮತ್ತೊಂದು 8310029703. ಸ್ಪರ್ಧಾಳುಗಳು ದಿನಾಂಕ 25/2/2022 ಒಳಗಾಗಿ ಮೇಲೆ ಹೇಳಿದ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ ತಂಡದ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರಕಟಣೆ ಕೇಳಿದ್ರಿ. ಕೃಷಿರಂಗದಲ್ಲಿ ಈಗ ಹೇಮಲತಾ ಎಂ ಹಿರೇಮಿಠ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಎರವಾಗಿ ಕೋಲೆಣ್ಣ ಕೋಲೆ, ನಾ ಹುಟ್ಟಿದ ಮನೆಗೆ ಎರವಾಗಿ ಕೋಲೆಣ್ಣ ಕೋಲೆ, ನಾ ಹುಟ್ಟಿದ ಮನೆಗೆ ಎರವಾಗಿ ಕೋಲೆಣ್ಣ ಕೋಲೆ, ನಾ ಹುಟ್ಟಿದ ಮನೆಗೆ ಎರವಾಗಿ ಕೋಲೆಣ್ಣ ಕೋಲೆ, ನಾ ಹುಟ್ಟಿದೆ ಮನೆಗೆ ಎರವಾಗಿ ಹಡೆದಮ್ಮ, ನೀ ಕೊಟ್ಟ ಮನೆಗೆ ಹೆಸರಾಗಿ ಕೋಲೆಣ್ಣ ಕೋಲೆ, ನೀ ಕೊಟ್ಟ ಮನೆಗೆ ಹೆಸರಾಗಿ ಕೋಲೆಣ್ಣ ಕೋಲೆ, ನೀ ಕೊಟ್ಟ ಮನೆಗೆ ಹೆಸರಾಗಿ ಕೋಲೆಣ್ಣ ಕೋಲೆ, ನೀ ಕೊಟ್ಟ ಮನೆಗೆ ಹೆಸರಾಗಿ ಕೋಲೆಣ್ಣ ಕೋಲೆ, ಹೆಣ್ಣು ಹಳಿಯಲು ಬೇಡ ಎರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ ಕೋಲೆಣ್ಣ ಕೋಲೆ, ಹೆಣ್ಣು ಹೋಗುವಾಗ ಅಳಬೇಡ ಕೋಲೆಣ್ಣ ಕೋಲೆ, ಹೆಣ್ಣು ಹೋಗುವಾಗ ಅಳಬೇಡ ಕೋಲೆಣ್ಣ ಕೋಲೆ, ಹೆಣ್ಣು ಹೋಗುವಾಗ ಅಳಬೇಡ ಕೋಲೆಣ್ಣ ಕೋಲೆ, ಹೆಣ್ಣು ನೆ ಹೋಗುವಾಗ ಅಳಬೇಡ ಹಡೆದಮ್ಮ, ಸಿಟ್ಟಾಗಿ ಶಿವನ ಬಯಬೇಡ ಕೋಲೆಣ್ಣ ಕೋಲೆ ಸಿಟ್ಟಾಗಿ ಶಿವನ ಬಯಬೇಡ ಕೋಲೆಣ್ಣ ಕೋಲೆ ಸಿಟ್ಟಾಗಿ ಶಿವನ ಬಯಬೇಡ ಕೋಲೆಣ್ಣ ಕೋಲೆ ಸಿಟ್ಟಾಗಿ ಶಿವನ ಬಯಬೇಡ ಕೋಲೆಣ್ಣ ಕೋಲೆ ಬೇಸಗಿ ಬೀಸಲ ಬೇವಿನ ಮರ ತಂಪು ಭೀಮಾರತಿ ಎಂಬ ಹೊಳೆ ತಂಪು ಕೋಲೆಣ್ಣ ಕೋಲೆ ಭೀಮಾರತಿ ಎಂಬ ಹೊಳೆ ತಂಪು ಕೋಲೆಣ್ಣ ಕೋಲೆ ಭೀಮಾರತಿ ಎಂಬ ಹೊಳೆ ತಂಪು ಕೋಲೆಣ್ಣ ಕೋಲೆ ಭೀಮಾರತಿ ಎಂಬ ಹೊಳೆ ತಂಪು ಕೋಲೆಣ್ಣ ಕೋಲೆ ಭೀಮಾನಿರತಿ ಎಂಬ ಹೊಳೆ ತಂಪು ಹಡೆದಮ್ಮ ನೀ ತಂಪು ನನ್ನ ತವರಿಗೆ ಕೋಲೆಣ್ಣ ಕೋಲೆ ನೀ ತಂಪು ನನ್ನ ತವರಿಗೆ ಕೋಲೆಣ್ಣ ಕೋಲೆ ನೀ ತಂಪ ನನ್ನ ತವರಿಗೆ ಕೋಲೆಣ್ಣ ಕೋಲೆ ನೀ ತಂಪ ನನ್ನ ತವರಿಗೆ ಕೋಲೆಣ್ಣ ಕೋಲೆ ಅತ್ತಿಯ ಮನಿಯಾಗ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರ ಉಣಬೇಕು ಕೋಲೆಣ್ಣ ಕೋಲೆ ಹೊತ್ತಾಗಿ ನೀಡಿದರ ಉಣ